9:20 ನಿಲೀತ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳತಿ ನಿರ್ಮಲಾ. ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ ಕಾರ್ಯಕ್ರಮ. ಕೆಳಗರೆ ಇಂದಿನ ಕಾರ್ಯಕ್ರಮದಲ್ಲಿ ರಾಗಿ ತಳಿಗಳು ಮತ್ತು ಬೇಸಾಯ, ಈ ಕುರಿತು ಬೇಸಾಯ ತಜ್ಞರಾದ ಡಾ ಇಜಿ ಅಶೋಕ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಮೊದಲಿಗೆ ಜಾಹೀರಾತುಗಳು. ಕೋವಿಡ್-19 ಸೋಂಕು ಹರಡುತ್ತಿರುವ ಸುದ್ದಿ ಕೇಳಿ, ಸುದ್ದಿ ಓದಿ ಒತ್ತಡದಲ್ಲಿದ್ದೀರಾ? ಭಯ ಗೊಂದಲ ನಿಮ್ಮನ್ನು ಕಾಡುತ್ತಿದ್ದರೆ ಆರೋಗ್ಯ ಇಲಾಖೆಯಂತಹ ವಿಶ್ವಾಸಾರ್ಹ ಮೂಲಗಳ ಮಾಹಿತಿಯಿಂದ ಖಚಿತಪಡಿಸಿಕೊಳ್ಳಿ. ಆತಂಕಗೊಂಡರೆ ಆರೋಗ್ಯ ಕಾರ್ಯಕರ್ತರು ಆಪ್ತ ಸಮಾಲೋಚಕರನ್ನು ಸಂಪರ್ಕಿಸಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಒತ್ತಡವನ್ನು ನಿಭಾಯಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಗಸ್ಟ್ 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯ ಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-4258-666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ರಾಗಿ ತಳಿಗಳು ಮತ್ತು ಬೇಸಾಯ ಕುರಿತು ಬೇಸಾಯ ತಜ್ಞರಾದ ಡಾ ಇಜಿ ಅಶೋಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ಅಶೋಕ್ ಅವರೇ. ನಮಸ್ಕಾರ ಜಗದೀಶ್ ಅವರೇ. ನಮ್ಮ ರಾಜ್ಯದಲ್ಲಿ ನಾವು ರಾಗಿಯನ್ನು ಮುಂಗಾರು, ಪೂರ್ವ ಮುಂಗಾರು ಮತ್ತು ತಡವಾದ ಮುಂಗಾರು, ಸ್ವಲ್ಪ ಮಟ್ಟಿಗೆ ಪ್ರಾರಂಭದ ಚಳಿಗಾಲ ಮತ್ತು ಬೇಸಿಗೆ, ಹೀಗೆ ಸಾಕಷ್ಟು ಕಾಲಗಳಲ್ಲಿ ಬೆಳ್ಕೊಳ್ತೀವಿ. ಹೌದು. ಇದಕ್ಕೆ ಮುಖ್ಯವಾದ ಒಂದು ಕೊಡುಗೆ ಅಂದರೆ ನಮ್ಮ ಕೃಷಿ ವಿಜ್ಞಾನಿಗಳು ಈ ಎಲ್ಲ ಕಾಲಗಳಿಗೂ ಕೂಡ ಸೂಕ್ತವಾದಂಥ ತಳಿಗಳನ್ನು ಇವತ್ತು ಅಭಿವೃದ್ಧಿಪಡಿಸಿದ್ದಾರೆ. ಹೌದು. ಹಾಗಾಗಿ ಇವತ್ತು ನಾವು ನಮ್ಮ ರಾಜ್ಯದ ಮುಖ್ಯವಾದ ಒಂದು ಆಹಾರದ ಬೆಳೆಯಾದಂಥ ರಾಗಿಯನ್ನು ವರ್ಷವಿಡೀ ಬೆಳಿಬೋದು ಅಂದರೆ ತಪ್ಪಾಗಲಾರದು. ಹೌದು. ತಾವಿವತ್ತು ಈ ರಾಗಿನಲ್ಲಿ ಉತ್ತಮ ಇಳುವರಿಯನ್ನು ಪಡಿಬೇಕಾದರೆ ಯಾವ್ಯಾವ ರೀತಿಯಾದಂಥ ಸುಧಾರಿತ ಬೇಸಾಯ ಕ್ರಮಗಳು, ತಂತ್ರಜ್ಞಾನಗಳನ್ನು ಅನುಸರಿಸಬಹುದು ಅನ್ನೋದ್ರ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು. ಆಗಲಿ. ಈಗ ಪ್ರಾರಂಭದಲ್ಲಿ ಈ ರಾಗಿ ಬೆಳೆಯ ಒಂದು ಸಾಮಾನ್ಯವಾದ ಪರಿಚಯವನ್ನು ಮಾಡಿಕೊಡ್ತೀರಾ? ಆಗಲಿ ಜಗದೀಶ್ ಅವರೇ. ರಾಗಿ ನಮ್ಮ ರಾಜ್ಯದ ಒಂದು ಪ್ರಮುಖ ಆಹಾರ ಬೆಳೆ. ಈ ಬೆಳೆಯನ್ನು ನಮ್ಮ ರಾಜ್ಯದ ದಕ್ಷಿಣ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕೆಂಪು ಭೂಮಿ ಪ್ರದೇಶದಲ್ಲಿ ಮಳೆ ಆಶ್ರಯದಲ್ಲಿ ಬೆಳೆಯಲಾಗುತ್ತಿದೆ. ನೀರಾವರಿ ಸೌಲಭ್ಯ ಇರತಕ್ಕಂಥ ರೈತರು ಈ ಬೆಳೆಯನ್ನು ಮುಂಗಾರಿನಲ್ಲಿ, ಹಿಂಗಾರಿನಲ್ಲಿ ಹಾಗೂ ಬೇಸಿಗೆ ಬೆಳೆಯಾಗಿಯೂ ಸಹ ಬೆಳೆಯೋದು ವಾಡಿಕೆಯಲ್ಲಿದೆ. ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ನಮ್ಮ ರಾಜ್ಯದಲ್ಲಿ 7.5 ಹೆಕ್ಟೇರ್ ಪ್ರದೇಶದಲ್ಲಿ ರಾಗಿಯನ್ನು ಬೆಳೆಯಲಾಗ್ತಿದೆ. ಆದರೆ ಇದರ ಸರಾಸರಿ ಇಳುವರಿ ಮಟ್ಟ ಸುಮಾರು 18 ಕ್ವಿಂಟಾಲ್ನಷ್ಟಿದೆ. ನಮ್ಮ ಮುಂಚೂಣಿ ಪ್ರಾತ್ಯಕ್ಷಿಕೆಗಳಲ್ಲಿ ಹಾಗೂ ರಾಷ್ಟ್ರೀಯ ಪ್ರಾತ್ಯಕ್ಷಿಕೆಗಳಲ್ಲಿ ಹಾಗೂ ನಮ್ಮ ಕೃಷಿ ಸಂಶೋಧನಾ ಕೇಂದ್ರಗಳಲ್ಲಿನ ಇಳುವರಿಯನ್ನು ನಾವು ಗಮನಿಸಿದಾಗ ಅದು ಸುಮಾರು 30-32 ಕ್ವಿಂಟಾಲ್ನಷ್ಟಿದೆ ಸರಾಸರಿ ಇಳುವರಿ. ಅಂದ್ರೆ ಅರ್ಧಕ್ಕೆ ಅರ್ಧ ಕಡಿಮೆ ಇದೆ. ಕಡಿಮೆ ಇದೆ ಅಂದ್ರೆ ಇದು ಹೆಕ್ಟೇರ್ಗೆ, ಹೆಕ್ಟೇರ್ಗೆ 2.5 ಎಕರೆಗೆ. ಹಾಗಾಗಿ ಇದು ಹೇಗೆ ಸಾಧ್ಯವಾಯಿತು ಅಂತಂದ್ರೆ ಸುಧಾರಿತ ಬೇಸಾಯ ಕ್ರಮಗಳನ್ನ ಅಳವಡಿಕೆ ಮಾಡಿರೋದು ಹಾಗೂ ಸುಧಾರಿತ ತಳಿಗಳನ್ನ ಸಂಪೂರ್ಣವಾಗಿ ಒಪ್ಪಿ ಬೆಳೀತಾ ಇರೋದ್ರಿಂದ ಇದು ಸಾಧ್ಯವಾಗಿದೆ. ಈಗ ಮುಖ್ಯವಾಗಿ ನಮ್ಮಲ್ಲಿ ಸಾಕಷ್ಟು ಜನ ರೈತರು ಈ ಮಳೆ ಆಶ್ರಿತದಲ್ಲಿ ರಾಗಿಯನ್ನ ಬೆಳೀತಾರೆ, ಕುಷ್ಕಿ ಬೇಸಾಯ ಅಂತ ಹೇಳ್ಬೋದು. ಇಲ್ಲಿ ನಾವು ಇಳುವರಿಯನ್ನು ಹೆಚ್ಚಿಸೋದಕ್ಕೆ ಏನು ಕ್ರಮಗಳನ್ನು ಅನುಸರಿಸಬೇಕು ಅಂತೀರಿ? ಈ ಸುಧಾರಿತ ಬೇಸಾಯ ಕ್ರಮಗಳನ್ನು ನಾವು 3 ಭಾಗವಾಗಿ ವಿಂಗಡಿಸ್ಕೋಬಹುದು. ಮೊದಲನೇದಾಗಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡತಕ್ಕಂಥ ಬೇಸಾಯ ಕ್ರಮಗಳು. ಇದನ್ನು ಯಾತಕ್ಕೆ ಮಾಡಬೇಕಪ್ಪ ಅಂತಂದರೆ ಇದು ಪ್ರಧಾನವಾಗಿ ಮಳೆ ಆಶ್ರಿತ ಬೆಳೆ. ಅಲ್ದಲೇ ಇದನ್ನು ದಿಣ್ಣೆ ಜಮೀನಿನಲ್ಲಿ ನಾವು ಬೆಳೆಯೋದ್ರಿಂದ ಆ ದಿಣ್ಣೆ ಜಮೀನಿನಲ್ಲಿ 1 ಹೆಚ್ಚು ದಿಕ್ಕುಗಳಲ್ಲಿ ವಾಟ ಇರ್ತದೆ. ಇಳಿಜಾರಿರೋದ್ರಿಂದ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡೋದು ಬಹಳ ಮುಖ್ಯ. ಕರ್ತವ್ಯ, ನಮ್ಮ ಆದ್ಯ ಕರ್ತವ್ಯ. ಈ ದಶೆಯಲ್ಲಿ ಅನುಸರಿಸತಕ್ಕಂಥ ಬೇಸಾಯ ಕ್ರಮಗಳು ಯಾವಪ್ಪ ಅಂತಂದ್ರೆ, ಮೊದಲನೇದಾಗಿ ಮಾಗಿ ಉಳುಮೆ ಮಾಡೋದು. ಮಾಗಿ ಉಳುಮೆ ಅಂತಂದ್ರೆ ಅದನ್ನು ಬೇಸಿಗೆ ಉಳುಮೆ ಅಂತಲೂ ಕರಿಬಹುದು. ಏನು ಮೊದಲು ಮಳೆಗಳು ಬೀಳ್ತವೆ ಅಂದರೆ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ, ಅದನ್ನು ಬಳಸ್ಕೊಂಡು ನಾವು ಭೂಮಿಯನ್ನು ಉಳುಮೆ ಮಾಡೋದ್ರಿಂದ ಭೂಮಿಯಲ್ಲಿ ಹೆಚ್ಚು ನೀರನ್ನು ನಾವು ಶೇಖರಣೆ ಮಾಡ್ಬೋದು. ಇದನ್ನು ನಾವು ಬಹಳಷ್ಟು ಪ್ರಯೋಗಗಳಿಂದ ದೃಢಪಡಿಸಿದ್ದೇವೆ. ಅಂದರೆ ಉಳುಮೆ ಮಾಡಿದ ಭೂಮಿಯಲ್ಲಿ 2.5 ನೀರನ್ನು ಅದು ಹಿಡಿದುಕೊಳ್ತದೆ ಉಳುಮೆ ಮಾಡದಲ್ಲಿರ್ತಕ್ಕಂಥ ಭೂಮಿಯಲ್ಲಿ. ಆದ್ದರಿಂದ ನಾವು ಮಾಡಬೇಕು. ಇದಲ್ದಲೇ ಬೆಳೆ ಬೆಳವಣಿಗೆ ಅವಧಿಯಲ್ಲಿ ಆಗ್ತಕ್ಕಂಥ ಮಳೆ ಏರ್ಪೇರಿಗೆ ಹೊಂದಾಣಿಕೆ ಮಾಡಿಕೊಂಡು ಈ ಶೇಖರಣೆಯಾದ ನೀರನ್ನು ಬಳಸ್ಕೊಂಡು ಬೆಳೆಯೋದಕ್ಕೆ ರಾಗಿ ಸಹಾಯ ಆಗೋದ್ರಿಂದ ನಾವು ಕ್ರಮವನ್ನು ನಾವು ಅನುಸರಿಸ್ಬೇಕು. ಈ ಮಾಗಿ ಉಳುಮೆನ ನಾವು ಯಾವ ಥರ ಮಾಡಬೇಕಪ್ಪ ಅಂದರೆ ಇಳಿಜಾರಿಗೆ ಅಡ್ಡಲಾಗಿ ಮಾಡಬೇಕು. ಇಳಿಜಾರು ಪೂರ್ವ ಪಶ್ಚಿಮಕ್ಕಿದ್ರೆ ನಾವು ಉತ್ತರ ದಕ್ಷಿಣಗೆ ದಾಯ ಇಟ್ಕೊಂಡು ಉಳುಮೆ ಮಾಡೋದ್ರಿಂದ ಬಿದ್ದಂಥ ಮಳೆ ನೀರು ಅಲ್ಲೇ ಇಂಗೋದ್ರ ಜೊತೆಗೆ ಮಣ್ಣು ಮತ್ತು ನೀರು ಕೊಚ್ಚಿ ಹೋಗೋದನ್ನ ಸಹ ನಾವು ಸಾಕಷ್ಟು ಮಟ್ಟಿಗೆ ತಡೆಗಟ್ಟಬಹುದು. ಸರಿ, ಇದು ಮುಖ್ಯವಾದ ಕ್ರಮ. ಇದಲ್ದಲೇ ನಾವು ಇಳಿಜಾರಿಗೆ ಅಡ್ಡಲಾಗಿ ಸಣ್ಣ ಸಣ್ಣ ಬದುಗಳನ್ನು ಹಾಕಬೇಕು. ಇಳಿಜಾರು ಕಡಿಮೆ ಇದ್ದಲ್ಲಿ 12-15, ಇಳಿಜಾರು ಹೆಚ್ಚಿದ್ದಲ್ಲಿ 8-10 ಮೀಟರ್ ಅಂತರದಲ್ಲಿ ನಾವು ಬದುಗಳನ್ನ ಹಾಕಬೇಕು. ಆ ಬದುಗಳನ್ನ ಹಾಕಿ ಈ ಬದುಗಳ ನಡುವೆ ಇರತಕ್ಕಂಥ ಉಬ್ಬು ತಗ್ಗುಗಳನ್ನ ಸ್ವಲ್ಪ ಮಟ್ಟಿಗೆ ಸಮ ಮಾಡಿದ್ದೇ ಆದರೆ ನಾವು ಭೂಮಿ ಮೇಲೆ ಚೆನ್ನಾಗಿ ಸಮನಾಗಿ ನೀರನ್ನು ಕೊಯ್ಲು ಮಾಡೋದಕ್ಕೆ ಸಹಾಯ ಆಗ್ತದೆ. ಅಲ್ದಲೇ ಒಂದು ಮಟ್ಟವಾದ ಇಳುವರಿಯನ್ನು ಪಡೆಯೋದಕ್ಕೂ ಸಹ ಇದರಿಂದ ನಮಗೆ ಸಾಧ್ಯ ಆಗ್ತದೆ. ಇದು ಮುಖ್ಯವಾದ ಒಂದು ಕ್ರಮ. ಇನ್ನೊಂದು, ನಾವು ಇಳಿಜಾರಿಗೆ ಅಡ್ಡಲಾಗಿ ದೋಣಿ ಸಾಲನ್ನು ತೆಗೆಯೋದು. ಈ ಇಳಿಜಾರಿಗೆ ಅಡ್ಡಲಾಗಿ ದೋಣಿ ಸಾಲನ್ನು ತೆಗೆಯೋದ್ರಿಂದ ಏನಾಗ್ತದೆ, ರಭಸದಿಂದ ಮಳೆ ಆದಾಗ ಈ ದೋಣಿ ಸಾಲು ನೀರನ್ನ ಬಸಿಯೋದಕ್ಕೆ ಸಹಾಯ ಆಗ್ತದೆ. ಹೆಚ್ಚಿನ ನೀರನ್ನು ಬಸಿಯೋದಕ್ಕೆ ಸಹಾಯ ಆಗ್ತದೆ. ಇಲ್ಲ ಅಂದ್ರೆ ಕಡಿಮೆ ಮಳೆ ಆದಾಗ ನೀರನ್ನು ಶೇಖರಣೆ ಮಾಡೋದಕ್ಕೆ ಸಹಾಯ ಆಗ್ತದೆ. ಅಕ್ಕಪಕ್ಕ ರಾಗಿ ಸಾಲುಗಳು ಈ ಶೇಖರಣೆಯಾದ ನೀರನ್ನು ಬಳಸ್ಕೊಂಡು ಹೆಚ್ಚು ಹುಲ್ಸಾಗಿ ಬೆಳೆದು ಒಳ್ಳೆ ಇಳುವರಿಯನ್ನು ಕೊಡೋದಕ್ಕೆ ಇದರಿಂದ ಸಾಧ್ಯತೆ ಉಂಟು. ಅದಲ್ದಲೇನೆ ನಾವು ಇಳಿಜಾರಿಗೆ ಅಡ್ಡಲಾಗಿ ಬಿತ್ತನೆಯನ್ನು ಮಾಡೋದು, ಇದು ಬಹಳ ಮುಖ್ಯ. ನಾವು ರೈತರು ಬಹಳಷ್ಟು ಜನ ರೈತರು ಇದನ್ನು ಮಾಡ್ತಾ ಇಲ್ಲ. ಇಳಿಜಾರಿಗೆ ಅಡ್ಡಲಾಗಿ ಬಿತ್ತನೆ ಮಾಡೋದ್ರಿಂದ ಏನಾಗ್ತದೆ, ಮಳೆ ನೀರು ಬೆಳೆ ಬೆಳವಣಿಗೆ ಅವಧಿನಲ್ಲಿ ಬೀಳ್ತಕ್ಕಂಥ ಮಳೆ ನೀರು ಸಾಲುಗಳ ನಡುವೆ ಇಂಗುತ್ತೆ. ಈ ಸಾಲುಗಳು ತಡೆಯೋದ್ರಿಂದ ಇಂಗುತ್ತೆ. ಹಾಗೂ ಯಾವುದೇ ಒಂದು ಮಳೆ ಆಶ್ರಿತ ಬೆಳೆಯಲ್ಲಿ ಸಾಮಾನ್ಯವಾಗಿ ನಮಗೆ ಮಳೆ ಏರುಪೇರಾಗಿ ತೇವಾಂಶದ ಕೊರತೆ ಉಂಟಾಗೋದು ಸಹಜ. ಈ ತೇವಾಂಶದ ಕೊರತೆ ಉಂಟಾದಾಗ ಈ ಶೇಖರಣೆಯಾದ ನೀರನ್ನು ಬಳಸ್ಕೊಂಡು ಬೆಳೆ ಬೆಳೆಯೋದಕ್ಕೆ ಸಹಾಯ ಆಗ್ತದೆ. ಆದ್ದರಿಂದ ನಾವು ಅದನ್ನು ಮಾಡಬೇಕು. ಇದಲ್ದಲೇ ನಾವು ಮಧ್ಯಾಂತರ ಬೇಸಾಯವನ್ನು ಕೈಗೊಳ್ಳೋದು, ಅಂದರೆ ಬಿತ್ತಿದ ರಾಗಿ ಬೆಳೆಯಲ್ಲಿ 2-3 ವಾರಗಳ ನಂತರ ಅಥವಾ ನಾಟಿ ಮಾಡಿದ ಬೆಳೆಯಲ್ಲಿ 2-3 ವಾರಗಳ ನಂತರ 6-7 ವಾರದವರೆಗೂ ನಾವು ಕುಂಟೆಯನ್ನು ಹಾಯಿಸೋ ಮುಖಾಂತರ ಭೂಮಿಯನ್ನು ಸಡಿಲ ಮಾಡಬೇಕು. ಕಳೆಗಳನ್ನು ನಿರ್ವಹಣೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಬೇರುಗಳಿಗೆ ಗಾಳಿ ಕೊರತೆಯನ್ನು ನೀಗಿಸೋದಕ್ಕೆ ಸಹಾಯ ಆಗ್ತದೆ. ಅಲ್ದಲೇ ಬೆಳೆ ಬೆಳವಣಿಗೆ ಅವಧಿನಲ್ಲಿ ಆಗ್ತಕ್ಕಂಥ ಮಳೆ ಏರುಪೇರಿಗೆ ಈ ಶೇಖರಣೆಯಾದ ನೀರು ಸಹಾಯ ಮಾಡ್ತದೆ. ಇವೆಲ್ಲ ಮುಖ್ಯವಾದ ಅಂಶಗಳನ್ನು ನಾವು ಖುಷ್ಕಿ ಬೇಸಾಯದಲ್ಲಿ ನೀರು ಮತ್ತು ಮಣ್ಣಿನ ಸಂರಕ್ಷಣೆ ದೃಷ್ಟಿಯಿಂದ ಮಾಡಬೇಕು. ಇದಲ್ದಲ್ಲೇ ಭೂ ಫಲವತ್ತತೆ ಹೆಚ್ಚಿಸ್ತಕ್ಕಂಥ ಕ್ರಮಗಳನ್ನು ರೈತರು ಬಹಳಷ್ಟು ಜನ ಹಿಂದೆಲ್ಲ ಮೊದಲು ಮಾಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಇದು ಬಹಳ ಮುಖ್ಯ ಆಗಿದೆ. ಏನೇನು ಕ್ರಮ ಅನುಸರಿಸಬಹುದು ಅಂತೀರಿ? ಈಗ ಯಾತಕ್ಕೆ ಇದನ್ನು ಮಾಡಬೇಕು ಅಂತ ಮೊದಲು ಹೇಳ್ತೀನಿ. ಯಾತಕ್ಕೆ ಮಾಡಬೇಕಪ್ಪ ಅಂದರೆ ಮಳೆ ಏರುಪೇರಿನಿಂದ ಆಗ್ತಕ್ಕಂಥ ಇಳುವರಿ ಕುಸಿತವನ್ನು ನಾವು ಕಡಿಮೆ ಮಾಡಬೇಕು. ಫಲವತ್ತಾದ ಭೂಮಿನಲ್ಲಿ ಮಳೆ ಏರುಪೇರಿಗೆ 2 ಕ್ವಿಂಟಲ್ ಕುಸಿತ ಆದರೆ ಫಲವತ್ತತೆ ಕಡಿಮೆ ಇರತಕ್ಕಂಥ ಭೂಮಿನಲ್ಲಿ ಅದು 4-5 ಕ್ವಿಂಟಲ್ ಕುಸಿತ ಕಾಣುತ್ತೆ. ಆದ್ದರಿಂದ ನಾವು ಭೂ ಫಲವತ್ತತೆ ಹೆಚ್ಚಿಸ್ತಕ್ಕಂಥ ಕ್ರಮಗಳನ್ನು ಅನುಸರಿಸಬೇಕು. ಇದಕ್ಕಾಗಿ ನಾವೇನು ಮಾಡಬೇಕು ಅಂದರೆ ಸಾಕಷ್ಟು ಸಾವಯವ ಗೊಬ್ಬರವನ್ನು ನಾವು ಭೂಮಿಗೆ ಸೇರಿಸ್ಬೇಕು. ಅದು ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಕಾಂಪೋಸ್ಟ್ ಆಗಿರ್ಬೋದು, ಯಾವುದೇ ಸಾವಯವ ಗೊಬ್ಬರ ಆಗಿರ್ಬೋದು, ಅದನ್ನು ಹಾಕಬೇಕು. ಅದನ್ನು ನಮ್ಮ 1 ಹೆಕ್ಟೇರ್ಗೆ ಸುಮಾರು 7.5 ಟನ್ನಷ್ಟು ಸಾವಯವ ಗೊಬ್ಬರವನ್ನು ನಾವು ಭೂಮಿಗೆ ಸೇರಿಸಬೇಕು. ಹೀಗೆ ಸೇರಿಸೋದ್ರಿಂದ ಏನಾಗುತ್ತೆ, ಭೂಮಿಯ ಭೌತಿಕ, ರಾಸಾಯನಿಕ ಹಾಗೂ ಜೈವಿಕ ಗುಣಗಳು ಅಭಿವೃದ್ಧಿ ಆಗ್ತವೆ, ಫಲವತ್ತತೆ ಹೆಚ್ಚಾಗ್ತದೆ. ಇದರಿಂದ ಬೆಳೆಗೆ ಅನುಕೂಲ ಆಗ್ತದೆ. ಇದು ಮುಖ್ಯವಾಗಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚುವಂತ ಕ್ರಮ. ಇನ್ನೊಂದೇನು ಅಂದ್ರೆ, ನಾವು ಪ್ರತಿ ವರ್ಷ ರಾಗಿ ಆದ್ಮೇಲೆ ರಾಗಿ ಬೆಳೆಯೋದ್ರಿಂದ ಏನಾಗ್ತದೆ, ನಾವು ಒಂದು ಬ್ಯಾಂಕಲ್ಲಿ ದುಡ್ಡನ್ನು ತೆಗೆದ್ರೆ ದುಡ್ಡು ಕಡಿಮೆ ಆಗ್ತಾ ಬರ್ತದೆ. ಹಾಗೆ ರಾಗಿಗೆ ಬೇಕಾದಂತಹ ಪೋಷಕಾಂಶಗಳನ್ನ ತೆಗಿತಾ ಬಂದ್ರೆ ಅದು ಕಡಿಮೆ ಆಗ್ತದೆ. ಅದ್ರ ಬದಲು ಒಂದು ವರ್ಷ ರಾಗಿ, ಎರಡನೇ ವರ್ಷ ನೆಲಗಡಲೆ ಅಥವಾ ಅವರೆ, ತೊಗರಿ, ಹಲಸಂದೆ ಅಥವಾ ಸೋಯಾ ಅವರೆ, ಈ ಬೆಳೆಗಳನ್ನು ಬೆಳೆಯೋದ್ರಿಂದ ಇವು ವಾತಾವರಣದಲ್ಲಿ ದೊರಕತಕ್ಕಂಥ ಸಾರಜನಕವನ್ನು ತಮ್ಮ ಬೇರುಗಳ ಗಂಟೆಗಳಲ್ಲಿ ಶೇಖರಣೆ ಮಾಡೋದ್ರ ಜೊತೆಗೆ ಸಾಕಷ್ಟು ಬೆಳೆ ಅವಶೇಷಗಳು ಭೂಮಿಗೆ ಸೇರೋದ್ರಿಂದ ಸಾವಯವ ಅಂಶ ಹೆಚ್ಚಾಗ್ತದೆ. ಆದ್ದರಿಂದ ಮುಂದಿನ ರಾಗಿ ಬೆಳೆಗೆ ನಮಗೆ ಬಹಳ ಅನುಕೂಲ ಆಗ್ತದೆ. ಸಾಕಷ್ಟು ಸಾರಜನಕ ಗೊಬ್ಬರವನ್ನು ನಾವು ಕಡಿಮೆ ಮಾಡ್ಕೋಬಹುದು. ಜೊತೆಗೆ ಈ ಅಂತರ ಬೆಳೆ ಪದ್ಧತಿಯನ್ನು ಕೂಡ ಅನುಸರಿಸ್ಕೋಬಹುದು. ಹಸರೆಲೆ ಗೊಬ್ಬರಗಳನ್ನು ಬೆಳ್ಕೋಬಹುದು. ಈ ಹಸರೆಲೆ ಗೊಬ್ಬರ ಎಲ್ಲಿ ಬೆಳಿಬಹುದಪ್ಪ ಅಂತಂದ್ರೆ, ಎಲ್ಲಿ ನಮ್ಮ ಬೆಳೆ ಮಳೆ ಚೆನ್ನಾಗಿ ಹಂಚಿಕೆ ಆಗ್ತದೆ ಅಂತ ಪ್ರದೇಶಗಳಲ್ಲಿ ನಾವು ಮೊದಲು ಹಲಸಂದೆ ಅಥವಾ ಹುರುಳಿ ಅಥವಾ ಸೆಣಬು, ಅಪ್ಸೆಣಬು ಈ ಬೆಳೆಗಳನ್ನು ಬೆಳೆದು ಅವು ಹೂ ಬಿಡೋದಕ್ಕಿಂತ ಮುಂಚೆ ಅಂದರೆ ಸುಮಾರು 55-60 ದಿವಸದ ಅವಧಿಯಲ್ಲಿ ಅವುಗಳನ್ನ ಭೂಮಿಗೆ ಉಳುಮೆ ಮಾಡೋದ್ರಿಂದ ನಾವು ಸಾಕಷ್ಟು ಸಾವಯವ ಅಂಶವನ್ನು ಭೂಮಿಗೆ ಸೇರಿಸೋದ್ರಿಂದ ಭೂಮಿ ಫಲವತ್ತತೆಯನ್ನು ನಾವು ಕಾಪಾಡೋದಕ್ಕೆ ಇದರಿಂದ ಸಹಾಯ ಆಗ್ತದೆ. ಇನ್ನು ನಾವು ಸುಧಾರಿತ ಬೇಸಾಯ ಕ್ರಮಗಳಿಗೆ ಬಂದರೆ, ಮೊದಲನೇದಾಗಿ ಈ ಭೂಮಿಯ ಸಿದ್ಧತೆಯನ್ನು ನೋಡೋದಾದರೆ, ಯಾವ ರೀತಿಯಾಗಿ ಭೂಮಿಯ ಸಿದ್ಧತೆಯನ್ನು ಮಾಡಿಕೊಂಡ್ರೆ ಈ ರಾಗಿ ಬೆಳೆಗೆ ಅನುಕೂಲ ಅಂತೀರಾ? ಭೂಮಿಯನ್ನು ನಾವು ಸ್ವಲ್ಪ ಆಳವಾಗಿ ಉಳುಮೆ ಮಾಡಬೇಕು. ಇದಕ್ಕಾಗಿ ನಾವು ಕಬ್ಬಿಣದ ನೇಗಿಲನ್ನು ಬಳಕೆ ಮಾಡಿ ಒಂದೆರಡು ಬಾರಿ ಉಳುಮೆಯನ್ನು ಮಾಡಿ ನಂತರ ನಾವು ಕೊಟ್ಟಿಗೆ ಗೊಬ್ಬರವನ್ನು ಭೂಮಿಗೆ ಸೇರಿಸಿ 4-6 ವಾರಗಳ ಮುಂಚೆ ಭೂಮಿಗೆ ಹಾಕಿಬಿಟ್ಟು ನಂತರ ಉಳುಮೆ ಮತ್ತೆ ಮರದ ನೇಗಿಲು ಅಥವಾ ಹೆಗ್ಗುಂಟೆಯನ್ನು ಹೊಡೆದು ಭೂಮಿಯನ್ನು ಬಿತ್ತನೆಗೆ ಸಜ್ಜು ಮಾಡಬೇಕು. ಕಸ ಅಥವಾ ಕಳೆಗಳಿದ್ರೆ ಅವನ್ನ ಕಿತ್ತು ಹಾಕಿ ಭೂಮಿಯನ್ನು ಬಿತ್ತನೆಗೆ ಸಜ್ಜು ಮಾಡಬೇಕು. ರೈತರು ಇಲ್ಲಿ ಒಂದು ಗಮನ ಇಡಬೇಕು, ರಾಗಿ ಸಣ್ಣ ಕಾಳು ಬೆಳೆ ಆದ್ರಿಂದ ಭೂಮಿಯನ್ನು ಎಂಟೆಗಳು ಇಲ್ಲದ ಹಾಗೆ ಭೂಮಿಯನ್ನು ಸಜ್ಜು ಮಾಡೋದು ಬಹಳ ಮುಖ್ಯ. ಇದಕ್ಕಾಗಿ ತೇವಾಂಶ ನೋಡಿಕೊಂಡು ಉಳುಮೆ ಮಾಡೋದು ಬಹಳ ಮುಖ್ಯ. ಹಸನಾಗಿ ತಯಾರು ಮಾಡಿ ಇನ್ನು ಕಾಲಕ್ಕೆ ಅನುಗುಣವಾಗಿ ನಾವು ತಳಿಗಳನ್ನು ಬಳಸ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಈ ರಾಗಿನಲ್ಲಿರುವಂಥ ಸುಧಾರಿತ ತಳಿಗಳು ಮತ್ತು ಬೆಳೆಯುವಂಥ ಕಾಲುಗಳು ಯಾವ್ಯಾವು ಅಂತೀರಿ? ರಾಗಿಯಲ್ಲಿ ನಮ್ಮ ರಾಜ್ಯದಲ್ಲಿ 4 ಕಾಲಮಾನಗಳಲ್ಲಿ ರಾಗಿಯನ್ನು ಬೆಳೀತೇವೆ. ಒಂದು ಕಾರ್ ರಾಗಿ ಅಂತೀವಿ, ಕಾರ್ ರಾಗಿ ಪ್ರದೇಶ ಅಂತಲೇ ಸಪರೇಟ್ ಆಗಿದೆ. ಅದು ನಮ್ಮ ಮೈಸೂರು ಜಿಲ್ಲೆ, ಹೆಗ್ಗಡದೇವನಕೋಟೆ, ಹುಣಸೂರು ಹಾಗೂ ಪೆರಿಯಾಪಟ್ಟಣ ಈ ಪ್ರಾಂತ್ಯದಲ್ಲಿ ರಾಗಿಯನ್ನು ಏಪ್ರಿಲ್ ಮೇ ತಿಂಗಳಲ್ಲಿ ಬಿತ್ತಿ ರಾಗಿ ಕಟಾವಾದ ಮೇಲೆ ಹುರುಳಿಯನ್ನು ಬೆಳೆಯೋದು ಅಡಿಕೆಯಲ್ಲಿದೆ. ಇಲ್ಲಿ ಎರಡು ಬೆಳೆ ಪದ್ಧತಿ ಇದೆ. ಇಂಥ ಸಂದರ್ಭಗಳಿಗೆ ನಾವು ಅಲ್ಪಾವಧಿ ತಳಿಗಳು, ಎರಡೂ ಬೆಳೆನಲ್ಲಿ ಅಲ್ಪಾವಧಿ ತಳಿಗಳನ್ನು ನಾವು ಆಯ್ಕೆ ಮಾಡಿಕೊಳ್ಳೋದು ಬಹಳ ಮುಖ್ಯ. ರಾಗಿಯಲ್ಲಿ ಅಲ್ಪಾವಧಿ ತಳಿಗಳು ಯಾವ ಸೂಕ್ತ ಅಂತಂದರೆ GPU 26, GPU 45, KMR 204, INDA 9 ಈ ತಳಿಗಳು ಸುಮಾರು 95-105-110 ದಿವಸದಲ್ಲಿ ಕೊಯ್ಲಿಗೆ ಬರ್ತವೆ ಹಾಗೂ 32-34 ಕ್ವಿಂಟಲ್ ಇಳುವರಿ ಕೊಡ್ತಕ್ಕಂಥ ಸಾಮರ್ಥ್ಯ ಈ ತಳಿಗಳು ಹೊಂದಿವೆ ಹೆಕ್ಟೇರ್ಗೆ. ಇನ್ನು ಮುಂಗಾರನ್ನ ಅಂದರೆ ನಾವು ಸಾಮಾನ್ಯವಾಗಿ ಜೂನ್ ತಿಂಗಳಿನಿಂದ ಆಗಸ್ಟ್ವರೆಗೂ ಬಿತ್ತನೆ ಮಾಡೋದಕ್ಕೆ ಮುಂಗಾರು ಅಂತೀವಿ. ಇದನ್ನು ಎರಡು ಭಾಗವಾಗಿ ನಾವು ಮಾಡ್ಕೋಬೋದು. ಒಂದು ಮೊದಲ ಮುಂಗಾರು ಅಂತ. ಮೊದಲ ಮುಂಗಾರು ಅಂದರೆ ಜೂನ್ ತಿಂಗಳಿಂದ ಜುಲೈ 2ನೇ ವಾರದವರೆಗೂ ಬಿತ್ತನೆ ಮಾಡೋದಕ್ಕೆ ನಾವು ಮೊದಲನೇ ಮುಂಗಾರು ಅಂತೀವಿ. ಈ ಮೊದಲನೇ ಮುಂಗಾರಿನಲ್ಲಿ ನಾವು ದೀರ್ಘಾವಧಿ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬಿತ್ತನೆ ಮಾಡಬೇಕು. ಈ ಮೊದಲನೇ ಮುಂಗಾರು ಪ್ರದೇಶ ಅಂದರೆ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಈ ಜಿಲ್ಲೆಗಳಲ್ಲಿ ಬೇಗ ಮಳೆ ಆಗ್ತದೆ. ಸೊ ಆದ್ದರಿಂದ ರೈತರು ಅಲ್ಲಿ ದೀರ್ಘಾವಧಿ ತಳಿಗಳನ್ನು ಆಯ್ಕೆ ಮಾಡಿ ಬಿತ್ತನೆ ಮಾಡೋದು ವಾಡಿಕೆಯಲ್ಲಿ. ಈ ದೀರ್ಘಾವಧಿ ತಳಿಗಳು ಯಾವಪ್ಪ ಅಂತಂದರೆ MR 1, MR 2, MR 6, L5 ಈ ತಳಿಗಳು ಸುಮಾರು 120-125 130-135 ದಿವಸದಲ್ಲಿ ಕೊಯ್ಲಿಗೆ ಬರ್ತವೆ. ಸುಮಾರು 40-42 ಕ್ವಿಂಟಲ್ ಇಳುವರಿ ಕೊಡ್ತಕ್ಕಂಥ ಪ್ರತಿ ಹೆಕ್ಟೇರ್ಗೆ ನಾನು ಹೇಳ್ತಾ ಇರೋದಲ್ಲ ಪ್ರತಿ ಹೆಕ್ಟೇರ್ಗೆ ಕೊಡ್ತಕ್ಕಂಥ ಸಾಮರ್ಥ್ಯ ಹೊಂದಿವೆ ಹಾಗೂ ಹೆಚ್ಚು ಹುಲ್ಲನ್ನು ಸಹ ಈ ತಳಿಗಳು ಕೊಡ್ತವೆ. ದೀರ್ಘಾವಧಿ ತಳಿಗಳನ್ನು ಬಳಸ್ಕೊಳ್ಳೋದ್ರಿಂದ ಇದೊಂದು ಅನುಕೂಲ ಅದೊಂದು ಅನುಕೂಲ ಹೆಚ್ಚು ಇಳುವರಿ ಪಡಿಬಹುದು. ಆಮೇಲೆ ನಂತರದ ಮುಂಗಾರಿನಲ್ಲಿ ಅಂದ್ರೆ ಇದರಲ್ಲಿ ನಾವು ಮಧ್ಯ ಮಾವಧಿ ತಳಿಗಳನ್ನ ನಾವು ಅಳವಡಿಕೆ ಮಾಡಬೇಕು. ಜುಲೈ ಕೊನೆಯ ಎರಡನೇ ವಾರದಿಂದ ಆಗಸ್ಟ್ ಎರಡನೇ ವಾರದವರೆಗೆ ನಾವೇನು ಬಿತ್ತನೆ ಮಾಡ್ತೀವಿ ಈ ಇದಕ್ಕೆ ಮುಂಗಾರು ರಾಗಿ ಅಂತ ಕರಿತೇವೆ. ಇಲ್ಲಿ ಸಾಮಾನ್ಯವಾಗಿ ನಮ್ಮ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು, ಮಂಡ್ಯ ಈ ಪ್ರಾಂತ್ಯದಲ್ಲಿ, ಚಿತ್ರದುರ್ಗ ಸಮೇತ ಈ ಪ್ರಾಂತ್ಯದಲ್ಲಿ ಸುಮಾರು ರಾಗಿ ಈ ಸಮಯದಲ್ಲಿ ಬಿತ್ತನೆ ಆಗ್ತದೆ. ಹೆಚ್ಚು ಪ್ರದೇಶದಲ್ಲಿ ಸುಮಾರು 80-85% ರಾಗಿ ಬಿತ್ತನೆ ಆಗೋದು ಈ ಸಮಯದಲ್ಲಿ. ಈ ಸಮಯದಲ್ಲಿ ರಾಗಿ ನಾವು ಈ ಬೆಂಕಿ ರೋಗ ನಿರೋಧಕ ತಳಿಗಳನ್ನು ಆಯ್ಕೆ ಮಾಡಿ ಬಿತ್ತನೆ ಮಾಡೋದು ಬಹಳ ಯಾಕೆ ಅಂದ್ರೆ ಸಾಮಾನ್ಯವಾಗಿ ಈ ಸಮಯದಲ್ಲಿ ವಾತಾವರಣದಲ್ಲಿ ತೇವಾಂಶ ಹೆಚ್ಚಿರೋದ್ರಿಂದ ಅವು ಹೆಚ್ಚಾಗಿ ಬೆಂಕಿ ರೋಗ ತುತ್ತಾಗ್ತವೆ. ಆದ್ದರಿಂದ ಈ GPU ವೆರೈಟೀಸ್ ತಳಿಗಳು ನಾವು ಆಯ್ಕೆ ಮಾಡಿ ಬಿತ್ತನೆ ಮಾಡೋದು ಬಹಳ ಮುಖ್ಯ. ಅಂದ್ರೆ ಮಧ್ಯಮಾವಧಿ ತಳಿಗಳು, GPU 28, GPU 66, GPU 67, ಆಮೇಲೆ ಮಾಸ್ 365 ಅಂತ ಆ ಮಾಸ್ ಲ್ಯಾಬೊರೇಟರಿ ಇಂದ ತಯಾರಾದ ಯೂನಿವರ್ಸಿಟಿ ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆಯಾದ ML 365 ಈ ತಳಿಯನ್ನು ಸಹ ನಾವು ಬಳಕೆ ಮಾಡಿ ಬೆಳೆಯೋದ್ರಿಂದ ಬೆಂಕಿ ರೋಗಕ್ಕೆ ತುತ್ತಾಗೋದಿಲ್ಲ. ಸುಮಾರು 35-40 ಕ್ವಿಂಟಾಲ್ ಇಳುವರಿ ಕೊಡತಕ್ಕಂಥ ಸಾಮರ್ಥ್ಯ ಈ ತಳಿಗಳು ಹೊಂದಿವೆ. ಇದು ಮುಂಗಾರಿನ ಎರಡನೇ ಭಾಗದಲ್ಲಿ. ಇದು ಇನ್ನು ತಡವಾದ ಮುಂಗಾರಿನಲ್ಲಿ, ತಡವಾದ ಮುಂಗಾರು ಅಂತಂದ್ರೆ ಸಾಮಾನ್ಯವಾಗಿ ಜುಲೈ ಎರಡನೇ ವಾರದ ನಂತರ ಸೆಪ್ಟೆಂಬರ್ ವರೆಗೂ ನಾವು ಏನು ಮೊದಲನೇ ವಾರ ಎರಡನೇ ವಾರದವರೆಗೂ ಬಿತ್ತನೆ ಮಾಡ್ತೇವೆ ಅದಕ್ಕೆ ನಾವು ತಡವಾದ ಮುಂಗಾರು ಅಂತ ಕರಿತೇವೆ. ತಡವಾದ ಮುಂಗಾರಿನಲ್ಲಿ ಅಲ್ಪಾವಧಿ ತಳಿಗಳನ್ನ ನಾವು ಆಯ್ಕೆ ಮಾಡಿ ಬಿತ್ತನೆ ಮಾಡಬೇಕು. ಆಗಸ್ಟ್ ನಲ್ಲಿ ನಾವು ಬಿತ್ತನೆ ಮಾಡ್ಕೊಳ್ಳೋದ್ರಿಂದ ಅಲ್ಪಾವಧಿ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು. ಅಲ್ಪಾವಧಿ ತಳಿಗಳು ಯಾವು ಅಂದ್ರೆ ಹೇಳಿದ ಹಾಗೆ GPU 26, GPU 45, KMR 204, ಇಂಡಾಫ್ 9 ಈ ತಳಿಗಳನ್ನ ನಾವು ಆಯ್ಕೆ ಮಾಡಿ ಬಿತ್ತನೆಯನ್ನ ಮಾಡಬಹುದು. ಮತ್ತೆ ಇಲ್ಲಿ ಅಲ್ಪಾವಧಿ ತಳಿಗಳು ಬರಬೇಕು. ಕಾರ್ ರಾಗಿನಲ್ಲೂ ಅಲ್ಪಾವಧಿ ಬಳಸ್ಕೊಂಡಿದ್ದೀವಿ. ಮತ್ತೆ ಈ ತಡವಾದ ಮುಂಗಾರಿನಲ್ಲೂ ಅಲ್ಪಾವಧಿ ತಳಿಗಳನ್ನು ಬಳಸ್ಕೋಬೇಕು. ಯಾತಕ್ಕೆ ಅಂದ್ರೆ ತಡವಾದ ಮುಂಗಾರಿನಲ್ಲಿ ಮಳೆ ನಮಗೆ ನವೆಂಬರ್ ಎರಡನೇ ವಾರದ ನಂತರ ಸಾಮಾನ್ಯವಾಗೋದಿಲ್ಲ. ಸಾಕಷ್ಟು ಸಮಯದಲ್ಲಿ ಕಡೆ ಮಳೆಗಳು ಕೈಕೊಟ್ಬಿಡ್ತವೆ. ಆದ್ರಿಂದ ನಾವು ಇಲ್ಲಿ ಅಲ್ಪಾವಧಿ ತಳಿಗಳನ್ನ ಆಯ್ಕೆ ಮಾಡಬೇಕು. ಇದಲ್ದಲೇನೆ ರೈತರು ಸಮರ್ಪಕವಾಗಿ ಬೇಸಾಯ ಮಾಡ್ತಕ್ಕಂಥ ರೈತರು ಸಸಿಮಡಿಗಳಲ್ಲಿ ರಾಗಿಯನ್ನು ಬೆಳೆಸ್ಕೊಂಡು ಸಣ್ಣ ಪ್ರಮಾಣದಲ್ಲಿ ಮಾಡ್ತಕ್ಕಂಥ ರೈತರು ನಾಟಿ ಮಾಡೋದು ಬಹಳ ಮುಖ್ಯ. ಇದರಿಂದ ಈ ಮಳೆ ಕೊರತೆ ಆದಲ್ಲೂ ಸಹ ಬೆಳೆಯನ್ನು ನಾವು ಮಾಡಿಕೊಂಡು ನಾವು ಹೆಚ್ಚಿನ ಇಳುವರಿಯನ್ನು ಪಡೆಯೋದಕ್ಕೆ ಸಹಾಯ ಆಗ್ತದೆ. ಚಳಿಗಾಲಕ್ಕೆ ಸೂಕ್ತವಾದ ತಳಿಗಳು ಯಾವಪ್ಪ ಅಂದರೆ ಸಾಮಾನ್ಯವಾಗಿ ನೀರಾವರಿ ಸೌಲಭ್ಯ ಇರ್ತಕ್ಕಂಥ ರೈತರು ಈ ಚಳಿಗಾಲದಲ್ಲೂ ಸಹ ರಾಗಿಯನ್ನು ಬೆಳೀತಾರೆ. ಎಸ್ಪೆಷಲಿ ಮಂಡ್ಯ ಜಿಲ್ಲೆನಲ್ಲಿ ಇದು ಕಾಮನ್. ಯಾಕೆಂದ್ರೆ ಕಬ್ಬು ಕಟಾವ್ ಆದ ನಂತರ ಅವರು ಭೂಮಿಯನ್ನು ಸಜ್ಜು ಮಾಡಿ ಸಾಮಾನ್ಯವಾಗಿ ರಾಗಿ ಬೆಳೆಯನ್ನು ಬೆಳೆಯೋದು ವಾಡಿಕೆಯಲ್ಲಿದೆ. ಇದಕ್ಕೆ ಸೂಕ್ತವಾದ ತಳಿಗಳು ಯಾವಪ್ಪ ಅಂತಂದ್ರೆ ಇಂಡಾಫ್ 7 ಮತ್ತೆ ಇಂಡಾಫ್ 15. ಈ ತಳಿಗಳು ಸುಮಾರು ಇಂಡಾಫ್ 7 ಸುಮಾರು 115-120 ದಿವಸ ಕೊಯ್ಲಿಗೆ ಬರ್ತದೆ. ಇಂಡಾಫ್ 15 ಸುಮಾರು 125-135 ದಿವಸಕ್ಕೆ ಕೊಯ್ಲಿಗೆ ಬರ್ತದೆ. ಸೊ ಈ ತಳಿಗಳನ್ನ ಆಯ್ಕೆ ಮಾಡಿ ಬೆಳೆಯೋದ್ರಿಂದ ನಾವು ಸುಮಾರು 30-35 ಕ್ವಿಂಟಾಲ್ ಇಳುವರಿಯನ್ನ ನಾವು ಪಡಿಬಹುದು. ಇನ್ನು ಬೇಸಿಗೆನಲ್ಲೂ ಕೂಡ ಬೆಳ್ಕೊಂಡೇ ಬೆಳ್ಕೋಬಹುದು. ನೀರಾವರಿ ಸೌಲಭ್ಯ ಇರ್ತಕ್ಕಂತ ರೈತರು ಬೇಸಿಗೆನಲ್ಲಿ ಯಾವಾಗ್ಲೂ ನಾಟಿ ಮಾಡೋದು ಒಳ್ಳೆಯದು. ನಾಟಿ ಮಾಡೇ ಸಾಮಾನ್ಯವಾಗಿ ರೈತರು ಬೆಳೀತಾರೆ. ಇದಕ್ಕೆ ಸೂಕ್ತವಾದ ತಳಿಗಳು ಯಾವಪ್ಪ ಅಂತಂದ್ರೆ HR 911, INDAF 5, ಆಮೇಲೆ GPU 26, GPU 45 ಸೂಕ್ತವಾದ ತಳಿಗಳು. ಈ ತಳಿಗಳನ್ನು ಸುಮಾರು 105-110 ದಿವಸದಿಂದ 120 ದಿವಸದಲ್ಲಿ ಕೊಯ್ಲಿಗೆ ಬರ್ತವೆ. ಹಾಗೂ ಸುಮಾರು 30-35 ಕ್ವಿಂಟಾಲ್ ಇಳುವರಿ ಕೊಡ್ತಕ್ಕಂಥ ಸಾಮರ್ಥ್ಯ ಈ ತಳಿಗಳು ಹೊಂದಿವೆ. ಇನ್ನು ಮುಖ್ಯವಾಗಿ ನಾವು ಈ ಬೀಜಗಳನ್ನು ಯಾವ ರೀತಿ ಬಿತ್ತನೆ ಮಾಡಬೇಕಾಗತ್ತೆ ಮತ್ತು ಈ ಸಸ್ಯಗಳ ಸಂಖ್ಯೆಯ ಪ್ರಮಾಣವನ್ನು ಹೇಗೆ ಕಾಪಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಆಗಲಿ, ಸಾಮಾನ್ಯವಾಗಿ ನಮ್ಮ ರೈತರು ಅಲ್ಲಿ ದನಕರುಗಳಿಲ್ಲ. ಆದ್ದರಿಂದ ನಮ್ಮ ರೈತರು ಈ ಕೆಂಪು ಭೂಮಿನಲ್ಲಿ ಹೆಚ್ಚಾಗಿ ತೇವಾಂಶ ಬಹಳ ದಿವಸನೂ ಉಳಿಯೋದಿಲ್ಲ. ಆದ್ದರಿಂದ ಎರ್ಚೋ ಮುಖಾಂತರ ಬಿತ್ತನೆ ಮಾಡೋದು ವಾಡಿಕೆಯಲ್ಲಿದೆ. ಈ ಎರ್ಚೋ ಮುಖಾಂತರ ಬಿತ್ತನೆ ಮಾಡೋದ್ರಿಂದ ಏನಾಗ್ತದೆ, ರಾಗಿ ಕಾಳು ಸಮನಾಗಿ ಭೂಮಿ ಮೇಲೆ ಬೀಳೋದಿಲ್ಲ. ಒಂದ್ ಕಡೆ ಹೆಚ್ಚಾಗ್ತದೆ, ಒಂದ್ ಕಡೆ ಕಡಿಮೆ ಆಗ್ತದೆ. ಆದ್ರಿಂದ ಮಧ್ಯಾಂತರ ಬೇಸಾಯಕ್ಕೆ ತೊಂದರೆ ಆಗ್ತದೆ. ಹಾಗೂ ಕಳೆ ನಿಯಂತ್ರಣ ಮಾಡೋದಕ್ಕೆ ತೊಂದರೆ ಆಗ್ತದೆ. ಸಾಮಾನ್ಯವಾಗಿ ಈ ಎರಚಿ ಬಿತ್ತನೆ ಮಾಡಿದಂಥ ಬೆಳೆಯಲ್ಲಿ ನಮಗೆ ಇಳುವರಿ ಕುಂಠಿತವಾಗುತ್ತೆ. ಆದರೆ ಕೂರ್ಗೆ ಉಪಯೋಗಿಸಿ ಬಿತ್ತನೆ ಮಾಡೋದ್ರಿಂದ ಸಾಲು ಬಿತ್ತನೆ ಆಗ್ತದೆ, ನಾವು ಕಳೆಗಳ ನಿಯಂತ್ರಣ ಮಾಡೋದಕ್ಕೆ ಸುಲಭ ಆಗ್ತದೆ, ಕುಂಟೆ ಹಾಯಿಸ್ಲಿಕ್ಕೆ ಸುಲಭ ಆಗ್ತದೆ. 9 ಇಂಚು ಮತ್ತು 12 ಇಂಚಿನ ಕೂರ್ಗೆಗಳು ಲಭ್ಯ ಇದ್ದಾವೆ. ಈ ಕೂರ್ಗೆಗಳನ್ನು ಬಳಸಿ ನಾವು ಬಿತ್ತನೆ ಮಾಡಿದರೆ 1 ಎಕರೆಗೆ ಸುಮಾರು 5 ಕೆಜಿ ರಾಗಿ ಬೀಜ ಬೇಕಾಗ್ತದೆ. ಅಲ್ದಲೇ ನಾವು ಈ 9 ಇಂಚಿನ ಕೂರ್ಗೆಯನ್ನು ಬಳಕೆ ಮಾಡಿ ಬಿತ್ತನೆ ಮಾಡಿದರೆ ಪೈರಿಂದ ಪೈರಿಗೆ 4 ಅಂಗುಲನ್ನು ಕಾಪಾಡೋದ್ರಿಂದ 1 ಹೆಕ್ಟೇರ್ ಪ್ರದೇಶಕ್ಕೆ 4.4 ಲಕ್ಷ ಪೈರನ್ನ ನಾವು ಕಾಪಾಡಿಕೊಳ್ಳೋದಕ್ಕೆ ಸಹಾಯ ಆಗ್ತದೆ. 4-5 ಲಕ್ಷ ಪೈರ್ವರೆಗೂ ಯಾವ ಇಳುವರಿಯಲ್ಲೂ ವ್ಯತ್ಯಾಸ ಆಗೋದಿಲ್ಲ. ಸೊ ಆದ್ದರಿಂದ ನಾವು 9 ಇಂಚಿನ ಕೂರ್ಗೆಯನ್ನು ಉಪಯೋಗಿಸಿದ್ರೆ ಪೈರಿಂದ ಪೈರಿಗೆ 4 ಅಂಗುಲನ್ನು ಕಾಪಾಡ್ಕೋಬೇಕು. 12 ಇಂಚಿನ ಕೂರ್ಗೆಯನ್ನು ಬಳಕೆ ಮಾಡಿದರೆ ನಾವು ಪೈರಿಂದ ಪೈರಿಗೆ 3 ಅಂಗುಲವನ್ನು ಕಾಪಾಡೋದ್ರಿಂದ ನಾವು ಸುಮಾರು 444,000 ಸಸ್ಯಗಳನ್ನ ಕಾಪಾಡೋದಕ್ಕೆ ಇದರಿಂದ ಸಾಧ್ಯ ಆಗ್ತದೆ. ಸೊ 12 ಇಂಚಿನ ಕೂರ್ಗೆ ಬಳಕೆ ಮಾಡೋದ್ರಿಂದ ಮಧ್ಯಾಂತರ ಬೇಸಾಯಕ್ಕೆ ಅನುಕೂಲ ಆಗ್ತದೆ. ಆದ್ದರಿಂದ ಅದನ್ನು ಮಾಡಬೇಕು. ಇದಲ್ದಲ್ಲೇ ನಮ್ಮ ರೈತರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ಟ್ರ್ಯಾಕ್ಟರ್ನಲ್ಲಿ ಸಾಲು ಹೊಡೆದ್ಬಿಟ್ಟು ಎರ್ಚಿ ದಾಯದಲ್ಲಿ ಏನು ಸಾಲಿನಲ್ಲಿ ಬೀಳೋ ಹಾಗೆ ಮಾಡ್ತಾ ಇದ್ದಾರೆ. ಇದು ಒಂದು ಒಳ್ಳೆ ಬೆಳವಣಿಗೆ. ಯಾಕೆಂದ್ರೆ ಸಾಲಿನಲ್ಲಿ ಬಿತ್ತನೆ ಆಗೋದ್ರಿಂದ ರೈತರು ಅಂತರ ಬೇಸಾಯ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಆದ್ರೆ ತೇವಾಂಶ ನೋಡಿಕೊಂಡು ಹೆಚ್ಚು ತೇವ ಆದಾಗ ಸ್ವಲ್ಪ ತೊಂದರೆ ಆಗ್ಬೋದು. ಇಲ್ಲ ಅಂದ್ರೆ ಈ ದಶೆಯಲ್ಲೂ ಸಹ ನಾವು ಬಿತ್ತನೆಯನ್ನ ಮಾಡಬಹುದು. ಇನ್ನು ಸಸಿ ಮಡಿಗಳನ್ನ ನಾವು ತಯಾರು ಮಾಡಿಕೊಂಡು ಸಸಿಗಳನ್ನು ಉತ್ಪಾದನೆ ಮಾಡಿಕೊಂಡು ನಾವು ನಾಟಿ ಮಾಡೋದಾದರೆ ಸಸಿ ಮಡಿಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ? ಈಗ ಹೇಳೋದಾದರೆ 1 ಹೆಕ್ಟೇರ್ ಪ್ರದೇಶಕ್ಕೆ ಸಸಿ ಮಡಿಗಳನ್ನು ನಾವು ಬೆಳೆಸಬೇಕು ಅಂತಂದರೆ ಸುಮಾರು 3.5 ಗುಂಟೆ ಅಷ್ಟು ಜಾಗ ಬೇಕಾಗ್ತದೆ. ಅಂದರೆ 350 ಚದುರ ಮೀಟರ್ನಷ್ಟು ಜಾಗ ಬೇಕಾಗ್ತದೆ. ಈ ಇದನ್ನು ಚೆನ್ನಾಗಿ ಉಳುಮೆ ಮಾಡಿಬಿಟ್ಟು ಎಂಟೆಗಳಿಲ್ದಾಗೆ ನುಣ್ಣಿಗೆ ಇರೋ ಹಾಗೆ ಉಳುಮೆ ಮಾಡಿಕೊಂಡು ಭೂಮಿನ ನಂತರ 25 ಅಡಿ ಉದ್ದ 4 ಅಡಿ ಆಗಲ ಹಾಗೂ 4 ಇಂಚ್ ಎತ್ತರದ ಸುಮಾರು 36-38 ಸಸಿ ಮಡಿಗಳನ್ನು ತಯಾರು ಮಾಡ್ಕೋಬೇಕು. ಪ್ರತಿ ಸಸಿ ಮಡಿಗೆ ನಾವು 2-3 ಮಂಕ್ರಿ ಚೆನ್ನಾಗಿ ಮಾಗಿದ ಕೊಟ್ಟಿಗೆ ಗೊಬ್ಬರ, ನುಣ್ಣಗಿರೋ ಕೊಟ್ಟಿಗೆ ಗೊಬ್ಬರವನ್ನ ಹಾಕಬೇಕು. ಅದಲ್ದಲ್ಲೇ 1/2 ಕೆಜಿ ಅಮೋನಿಯಂ ಸಲ್ಫೇಟ್, 1 ಕೆಜಿ ಸೂಪರ್ ಫಾಸ್ಫೇಟ್ ಹಾಗೂ 1/2 ಕೆಜಿ ಮ್ಯೂರೇಟ್ ಪೊಟ್ಯಾಶ್ ಒದಗಿಸ್ತಕ್ಕಂಥ ಗೊಬ್ಬರವನ್ನು ನಾವು ಮಣ್ಣಿಗೆ ಸೇರಿಸ್ಬೇಕು. ಅದಲ್ದಲ್ಲೇ 750 ಗ್ರಾಂ ಸತುವಿನ ಸಲ್ಫೇಟನ್ನು ನಾವು ಭೂಮಿಗೆ ಹಾಕಬೇಕು. ಹಾಕಿ ಚೆನ್ನಾಗಿ ಬೆರೆಸ್ಬಿಟ್ಟು 3 ಅಂಗುಲದ ಸಾಲುಗಳನ್ನು ಗೀಚಿ 5 ಕೆಜಿ ಬೀಜ ರಾಗಿ ಬೀಜವನ್ನ ನಾವು ಸಮನಾಗಿ 38 ಮಡಿಗಳಿಗೆ ಹಂಚಿದ್ರೆ ಸುಮಾರು 135 ಗ್ರಾಂ ಪ್ರತಿ ಮಡಿಗೆ ಬರ್ತದೆ. ಅದರ ಪ್ರಕಾರ ಸಮನಾಗಿ ನಾವು ಪ್ರತಿ ಮಡಿಯಲ್ಲೂ ಸಹ ಬಿತ್ತನೆಯನ್ನು ಮಾಡಿ ನಂತರ ಒಣ ಮಣ್ಣು ಅಥವಾ ಕೊಟ್ಟಿಗೆ ಗೊಬ್ಬರದಿಂದ ನುಣ್ಣನೆ ಕೊಟ್ಟಿಗೆ ಗೊಬ್ಬರದಿಂದ ಅದನ್ನ ಮುಚ್ಚಿ ದಿನಾಗ್ಲೂ ನೀರನ್ನು ಹಾಯಿಸ್ಬೇಕು. ಹೀಗೆ ಮಾಡಿ 12 ದಿವಸಗಳ ನಂತರ ಅಥವಾ 2 ವಾರಗಳ ನಂತರ ಪ್ರತಿ ಮಡಿಗೆ ನಾವು 250 ಗ್ರಾಂ ಯೂರಿಯಾವನ್ನು ಮೇಲ್ಗೊಬ್ಬರವಾಗಿ ಕೊಡೋದ್ರಿಂದ ನಮಗೆ 16-18 ದಿವಸಕ್ಕೆ ಪೈರು ನಾಟಿಗೆ ಸಿದ್ಧವಾಗ್ತದೆ. ಸೊ ಯಾವುದೇ ಕಾರಣಕ್ಕೂ ನಾವು 30 ದಿವಸಕ್ಕಿಂತ ಹೆಚ್ಚಿನ ಪೈರನ್ನು ನಾಟಿಗೆ ಬಳಸಬಾರ್ದು. ಸೊ ಹಾಗೆ ಬಳಸಿದ್ರೆ ಇಳುವರಿಯಲ್ಲಿ ಸಾಕಷ್ಟು ಪರಿಣಾಮ ಆಗ್ತದೆ. ಸೊ ಆದ್ದರಿಂದ ನಾವು ಯಾವಾಗ್ಲೂ ಬಹಳ ಬೇಗ ನಾಟಿ ಮಾಡೋದು ಬಹಳ ಮುಖ್ಯ. ಸೊ ನಾವು 3 ತಿಂಗಳು ಬೆಳೆ ಆದ್ರೆ 20 ದಿವಸದೊಳಗೆ ನಾಟಿಯನ್ನು ಮುಗಿಸ್ಬೇಕು. 4 ತಿಂಗಳು ಬೆಳೆ ಆದ್ರೆ 20-25 ದಿವಸದೊಳಗೆ ನಾಟಿಯನ್ನ ನಾವು ಮಾಡಬೇಕು. ಹಾಗೆ ಮಾಡಿದ್ರೆ ನಾವು ಇಳುವರಿ ಮಟ್ಟವನ್ನ ಕಾಪಾಡೋದಕ್ಕೆ ಸಹಾಯ ಆಗ್ತದೆ. ಇನ್ನು ನಾಟಿಯ ಅಂತರವನ್ನು ಎಷ್ಟೆಷ್ಟು ಪಾಲಿಸಬೇಕಾಗತ್ತೆ? ಈ ನಾಟಿ ಮಾಡೋ ಬೆಳೆನಲ್ಲಿ 9 ಅಂಗುಲ ಸಾಲುಗಳನ್ನು ಇಟ್ಕೊಂಡು ಪೈರಿಂದ ಪೈರಿಗೆ 4 ಅಂಗುಲವನ್ನು ಕಾಪಾಡೋದ್ರಿಂದ ನಾವು ಬೇಕಾದಂಥ ಸಸ್ಯಗಳ ಸಂಖ್ಯೆಯನ್ನು ನಾವು ಕಾಪಾಡ್ಕೋಬೋದು. 1 ಎಕರೆಗೆ ಸುಮಾರು 180,000 ಬೇಕಾಗ್ತದೆ. 1 ಹೆಕ್ಟೇರ್ಗೆ ಸುಮಾರು 4.4 ಲಕ್ಷ ಸಸ್ಯಗಳು ಏನು ಬೇಕಾಗ್ತವೆ ಅವುಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ಸಹಾಯ ಆಗ್ತದೆ. ಇನ್ನು ಈ ಸಾವಯವ ಗೊಬ್ಬರವನ್ನು ಯಾವ ರೀತಿ ಬಳಕೆ ಮಾಡ್ಕೋಬೇಕಾಗತ್ತೆ? ಸಾವಯವ ಗೊಬ್ಬರವನ್ನ ನಾವು 3-4 ವಾರಗಳ ಮುಂಚೆ ಸೇರಿಸಬೇಕಾಗುತ್ತೆ. ನಾವು ಕನಿಷ್ಠ ಪಕ್ಷ ಭೂಮಿಗೆ ಸೇರಿಸಬೇಕು. ಹೀಗೆ ಸೇರಿಸಿದ ನಂತರ ನಾವು ಉಳುಮೆ ಮಾಡಿ ಭೂಮಿಯನ್ನ ಬಿತ್ತನೆಗೆ ಸಜ್ಜು ಮಾಡಬೇಕು. ಆನಂತರ ನಾಟಿ ಮಾಡಬೇಕು. ಆನಂತರ ನಾವು ಬಿತ್ತನೆ ಮಾಡಬೇಕು. ಬಿತ್ತನೆ ಸಮಯದಲ್ಲಿ ನಾವು ಸಾಮಾನ್ಯವಾಗಿ ಈ ರಾಸಾಯನಿಕ ಗೊಬ್ಬರಗಳನ್ನ ಕೊಡಬೇಕಾಗ್ತದೆ. ಸೊ ನಾವು ಹೆಚ್ಚು ಇಳುವರಿ ಪಡಿಬೇಕಪ್ಪ ಅಂದ್ರೆ ಈ ರಾಸಾಯನಿಕ ಗೊಬ್ಬರಗಳು, ಅದು ಅಲ್ಲದಲ್ಲೇನೆ ಈ ರಾಸಾಯನಿಕ ಗೊಬ್ಬರಗಳನ್ನು ಕೊಡೋದ್ರಿಂದ ನಾವು ಮಣ್ಣಿನಲ್ಲಿ ದೊರೀತಕ್ಕಂಥ ತೇವಾಂಶನ್ನು ನಾವು ಹೆಚ್ಚು ಸಮರ್ಪಕವಾಗಿ ಬಳಕೆ ಮಾಡಿದಂಗಾಗುತ್ತೆ. ಸೊ ಈ ರಸಗೊಬ್ಬರಗಳು ಯಾವಪ್ಪ ಅಂತಂದ್ರೆ, ಸಾರಜನಕ ಒದಗಿಸ್ತಕ್ಕಂಥ ಗೊಬ್ಬರ 50 ಕೆಜಿ, ರಂಜಕ 40 ಕೆಜಿ, ಹಾಗೂ ಮ್ಯೂರೇಟ್ ಪೊಟ್ಯಾಶ್ ಪೊಟ್ಯಾಶ್ ಒದಗಿಸ್ತಕ್ಕಂಥ ಗೊಬ್ಬರವನ್ನ ಸುಮಾರು 33 ಕೆಜಿಯಷ್ಟು ಪ್ರತಿ ಹೆಕ್ಟೇರ್ಗೆ ನಾವು ಕೊಡಬೇಕಾಗ್ತದೆ, ಅಂದ್ರೆ 2.5 ಎಕರೆಗೆ. ಇದರಲ್ಲಿ ಅರ್ಧ ಭಾಗದಷ್ಟು ಸಾರಜನಕ ಹಾಗೂ ಪೂರ್ತಿ ರಂಜಕ ಮತ್ತು ಪೊಟ್ಯಾಶ್ ಒದಗಿಸ್ತಕ್ಕಂಥ ಗೊಬ್ಬರಗಳನ್ನ ನಾವು ಬಿತ್ತನೆ ಸಮಯದಲ್ಲಿ ಕೊಟ್ಟು, ಬಿತ್ತನೆ ಆಗಿ 6-7 ವಾರಗಳ ನಂತರ ನಾವು ಉಳಿದ ಅರ್ಧ ಭಾಗ ಸಾರಜನಕವನ್ನ ಕೊಡೋದ್ರಿಂದ ನಾವು ಹಾಕ್ತಕ್ಕಂಥ ಸಾರಜನಕದ ಸದ್ಬಳಕೆನೂ ಆಗ್ತದೆ ಹಾಗೂ ಹೆಚ್ಚಿನ ಇಳುವರಿಯನ್ನು ಸಹ ನಾವು ಪಡಿಬಹುದು. ಇದಲ್ದಲ್ಲೇನೆ ಎಲ್ಲಿ ಮಳೆ ಚೆನ್ನಾಗಿ ಹಂಚಿಕೆ ಆಗ್ತದೆ ಅಂತ ಪ್ರದೇಶದಲ್ಲಿ ಅರ್ಧ ಭಾಗ ಸಾರಜನಕವನ್ನ ಮತ್ತು ಪೂರ್ತಿ ರಂಜಕ ಪೊಟ್ಯಾಶ್ ಅನ್ನ ಬಿತ್ತನೆ ಸಮಯದಲ್ಲಿ ಕೊಟ್ಟು, ಉಳಿದ ಅರ್ಧ ಭಾಗ ಸಾರಜನಕವನ್ನ 2 ಕಂತುಗಳಲ್ಲಾಗಿ ಮಾಡಿಕೊಂಡು, ಮೊದಲನೇ ಕಂತನ್ನ 30-35 ದಿವಸದ ಅಂತರದಲ್ಲಿ ಮೊದಲನೇ ಕಂತಿನ ಸಾರಜನಕವನ್ನು ಮೇಲ್ಗೊಬ್ಬರವಾಗಿ ಕೊಟ್ಟು, ನಂತರ ಎರಡನೇ ಕಂತನ್ನು 50-55 ದಿವಸದ ಅಂತರದಲ್ಲಿ ಕೊಡೋದ್ರಿಂದ ನಾವು ಹಾಕ್ತಕ್ಕಂಥ ಸಾರಜನಕದ ಹೆಚ್ಚು ಸದ್ಬಳಕೆ ಆಗೋದ್ ಜೊತೆಗೆ ರಾಗಿ ಅವಾಗ ಹುಲ್ಸಾಗಿ ಬೆಳೀತಾ ಇರೋದ್ರಿಂದ ಅದಕ್ಕೆ ಸಾರಜನಕದ ಅವಶ್ಯಕತೆಯನ್ನು ಹೆಚ್ಚಿರ್ತದೆ. ಇದರಿಂದ ನಾವು ಇನ್ನೂ ಹೆಚ್ಚಿನ ಇಳುವರಿಯನ್ನು ಪಡೆಯೋದಕ್ಕೆ ಇದರಿಂದ ಸಾಧ್ಯ ಆಗ್ತದೆ. ಇನ್ನು ಈ ಜೀವಾಣುಗಳ ಗೊಬ್ಬರ ಕೂಡ ಬಳಕೆಗೆ ಬರ್ತಾ ಇದೆ ರಾಗಿನಲ್ಲೂ, ಅದಕ್ಕೆ ಎಷ್ಟು ಮಟ್ಟಿಗೆ ಅವಕಾಶ ಇದೆ ಅಂತ? ಈಗ ನಮ್ಮ ರೈತರು ಈ ದ್ವಿದಳ ಧಾನ್ಯ ಬೆಳೆಗಳಿಗೆ ಈ ಜೀವಾಣು ಗೊಬ್ಬರಗಳನ್ನು ಬಳಕೆ ಮಾಡೋದು ಇವಾಗ ಸಾಮಾನ್ಯವಾಗಿ ಗೊತ್ತಾಗ್ಬಿಟ್ಟಿದೆ. ರೈಸೋಬಿಯಂ ಅನ್ನೋ ಕಲ್ಚರ್ನ ಅವರು ಬಳಕೆ ಮಾಡ್ತಾರೆ. ರಾಗಿನಲ್ಲೂ ಸಹ ನಾವು ಈ ಜೀವಾಣು ಗೊಬ್ಬರವನ್ನು ಬಳಕೆ ಮಾಡ್ಬೋದು. ಅಜೋಸ್ಪರ್ಲಮ್ ಬ್ರಾಸಿಲೆನ್ಸ್ ಎಂಬ ಜೀವಾಣು ಗೊಬ್ಬರವನ್ನು ಬಳಕೆ ಮಾಡೋದ್ರಿಂದ ನಾವು ಸ್ವಲ್ಪ ಮಟ್ಟಿಗೆ ಸಾರಜನಕ ಒದಗಿಸ್ತಕ್ಕಂಥ ಗೊಬ್ಬರವನ್ನ ನಾವು ಕಡಿಮೆ ಮಾಡ್ಕೋಬಹುದು ಹಾಗೂ ಹೆಚ್ಚಿನ ಇಳುವರಿಯನ್ನ ಪಡಿಬಹುದು. ಇದಲ್ದಲ್ಲೇನೆ ಈ ರಂಜಕ ಕರಗಿಸ್ತಕ್ಕಂಥ ಗೊಬ್ಬರ ಇದೆ, ಫಾಸ್ಫೇಟ್ ಸಾಲ್ಬಲೈಸಿಂಗ್ ಬ್ಯಾಕ್ಟೀರಿಯಾ PSB ಅಂತ ಕರಿತೇವೆ, ಇದನ್ನು ಸಹ ನಾವು ಬಳಕೆ ಮಾಡಬಹುದು. ಅದಲ್ದಲ್ಲೇ ಆಸ್ಪರ್ಜಿಲ್ಲಸ್ ಅಮೂರಿ ಎಂಬ ಜೀವಾಣು ಗೊಬ್ಬರ ಇದೆ, ಅದನ್ನು ಸಹಿತ ನಾವು ಬಳಸೋದ್ರಿಂದ ರಂಜಕ ಏನು ಭೂಮಿನಲ್ಲಿ ಬಂಧಿತವಾಗಿರ್ತದೆ ಅದನ್ನ ಅದು ಕರಗಿಸಿ ಬೆಳೆಗಳಿಗೆ ಒದಗಿಸೋ ಹಾಗೆ ಮಾಡೋದ್ರಿಂದ ನಾವು ಇದರಿಂದ ಹೆಚ್ಚಿನ ಇಳುವರಿಯನ್ನ ಪಡಿಬಹುದು. ಇದನ್ನ 10-15% ಇಳುವರಿಯನ್ನು ಈ ಹೆಚ್ಚಿಗೆ ಮಾಡ್ಕೋಬಹುದು. ಇವುಗಳನ್ನ ಬೀಜಕ್ಕೆ ಪ್ರತಿ ಕೆಜಿ ಬೀಜಕ್ಕೆ 25 ಗ್ರಾಂನಂತೆ ಹಾಕ್ಬೋದು, ಅಥವಾ ನಾವು ಕಾಂಪೋಸ್ಟ್ ಜೊತೆ ಮಿಕ್ಸ್ ಮಾಡಿ ಹಾಕ್ತೀವಿ ಅಂದ್ರೆ 1 ಟನ್ ಕಾಂಪೋಸ್ಟ್ಗೆ 2 ಕೆಜಿ ಈ ಜೀವಾಣು ಗೊಬ್ಬರಗಳನ್ನ ಬೆರೆಸಿ ನಾವು ಭೂಮಿಗೆ ಹಾಕೋದ್ರಿಂದ ನಮಗೆ ಹೆಚ್ಚಿನ ಪ್ರಯೋಜನವನ್ನು ಪಡ್ಕೋಬಹುದು. ರೈತ ಬಾಂಧವರೇ, ತಮಗೆ ಈ ರಾಗಿ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಡಾಕ್ಟರ್ EG ಅಶೋಕ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9341232510. ಆಗಲಿ ಜಗದೀಶ್ ಅವರೇ, ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9341232510. ತುಂಬ ಸಂತೋಷ ಡಾಕ್ಟರ್ ಅಶೋಕ್ ಅವರೇ, ತಾವಿದವರಿಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ರಾಗಿಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಜಗದೀಶ್ ಅವರೇ. ಕೇಳುಗರೇ, ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ರಾಗಿ ತಳಿಗಳು ಮತ್ತು ಬೇಸಾಯ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ EG ಅಶೋಕ ಅವರೊಂದಿಗೆ ಸಂದರ್ಶನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಈಗ ಕೆಲವು ಪ್ರಕಟಣೆಗಳು. ಸುಮಾರು 30-35 ವರ್ಷದ ಅಪರಿಚಿತ ವ್ಯಕ್ತಿ July 24 ಉಪ್ಪಾರಪೇಟೆ ಪೊಲೀಸ್ ಠಾಣಾ ಮುಂಭಾಗದ ಧನ್ವಂತ್ರಿ ರಸ್ತೆಯ ಎಡಭಾಗದ ಫುಟ್ಪಾತ್ನಲ್ಲಿ ಮಲಗಿದ ಸ್ಥಿತಿಯಲ್ಲಿ ಮೃತಪಟ್ಟಿದ್ದಾರೆ. 5.3 ಅಡಿ ಎತ್ತರ, ಕೋಲುಮುಖ, ಸಾಧಾರಣ ಮೈಕಟ್ಟು, ಗೋಧಿಮೈ ಬಣ್ಣ, ಎಡಗೈನಲ್ಲಿ ಅಂಬಿಕಾ ಎಂಬ ಹೆಸರಿನ ಹಚ್ಚೆ ಗುರುತಿದೆ. ಗುಲಾಬಿ ಬಣ್ಣದ ತುಂಬುತೋಳಿನ ಶರ್ಟ್ ಮತ್ತು ಗುಲಾಬಿ ಬಣ್ಣದ ಜೀನ್ಸ್ ಪ್ಯಾಂಟ್ ಹಾಗೂ ಕಪ್ಪು ಬಣ್ಣದ ಬನಿಯನ್ ಧರಿಸಿದ್ದಾರೆ. ಜುಲೈ 12 ಸುಮಾರು 50 ವರ್ಷದ ಅಪರಿಚಿತ ವ್ಯಕ್ತಿಯೊಬ್ಬರು ರಾಮಯ್ಯ ಲೇಔಟ್ ಆರ್ಎಸ್ ಪಾಳ್ಯ ಕಮ್ಮನಹಳ್ಳಿಯ ಒಂದು ಮನೆಯ ಮುಂಭಾಗ ಮೃತಪಟ್ಟಿದ್ದಾರೆ. 5.7 ಅಡಿ ಎತ್ತರ, ಕೋಲುಮುಖ, ಸಾಧಾರಣ ಮೈಕಟ್ಟು, ಗೋಧಿಮೈ ಬಣ್ಣ. ಜುಲೈ 26 ಸುಮಾರು 35 ವರ್ಷದ ಅಪರಿಚಿತ ವ್ಯಕ್ತಿಯೊಬ್ಬರು ಬೆಂಗಳೂರು ನಗರ ಮತ್ತು ಕೆಂಗೇರಿ ರೈಲು ನಿಲ್ದಾಣಗಳ ಮಧ್ಯೆ ರೈಲಿಗೆ ಸಿಲುಕಿ ಮೃತಪಟ್ಟಿದ್ದಾರೆ. ಸುಮಾರು 170 ಸೆಂಟಿಮೀಟರ್ ಎತ್ತರವಿದ್ದಾರೆ. ಸಾಧಾರಣ ಶರೀರ, ಕಪ್ಪು ಮೈಬಣ್ಣ, ಕೋಲುಮುಖ, ನೀಳವಾದ ಮೂಗು, ತಿಳಿ ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್, ಅರ್ಧತೋಳಿನ ಬಿಳಿ ಅಡ್ಡಗೆರೆಯುಳ್ಳ ಟೀಶರ್ಟ್, ಬಿಳಿ ಬನಿಯನ್ ಹಾಗೂ ಡೆಕ್ ಕಂಪನಿಯ ಬೆಲ್ಟ್ ಇರುವ ಚಪ್ಪಲಿ ಧರಿಸಿದ್ದಾರೆ. ಜುಲೈ 24 ವೈಟ್ಫೀಲ್ಡ್